ಸರಿ ಇಲ್ಲ. ಇದು ಇದೆಯಲ್ಲ, ಇದು ಭಾವಾರ್ಥ, ಶ್ಲೋಕ ಭಾವಾರ್ಥದ ಸರಿ ಇಲ್ಲ. ಒಂದು ರೀತಿ ಪ್ರತಿ ಪದಾರ್ಥ ಅವ್ರು ಕೊಡಲಿಲ್ಲ, ಬಹಳ ಒಳ್ಳೇದೆ ಎಲ್ಲ ಕೆಲಸಬಿಡ್ತು. ಈಗ 52 52 ಒಂದು ಮಿಸ್ಟೇಕ್ ಇದೆ. ಸರ್ವವಿತ್ ಮೂಢವತ್ತಿಷ್ಠೆ ಇದೆ, ಸರ್ವವಿತ್ ಮೂಢವತ್ತಿಷ್ಠೆ ಇದೆ ಸಂಧಿ. ಸರ್ವವಿನ್ ಮೂಢವತ್ತಿಷ್ಠೆ ಇಂದ ಸರ್ವವಿತ್ ಮೂಢವತ್ತಿಷ್ಠೆ, ಮೂಢವತ್ ಮೂಢನಂತೆ ಎಲ್ಲೆಲ್ಲಿಯೂ ಇದ್ದಾಗಿಯೂ ಎಲ್ಲದರಲ್ಲಿಯೂ ಇದ್ದಾಗಿಯೂ ಅವನು ಮೂಢನಂತೆ ಇರುತ್ತಾನೆ. ಏನರ್ಥ? ಅಸಕ್ತ, ಅನಾಸಕ್ತನಾಗಿ ಉದಾಸೀನಾಗಿರ್ತಾರೆ. ಮೂರ್ಖ ಹೆಂಗೆ ಹಂಗೆ ವಾಯುವಚ್ಚರೇತ, ವಾಯುವಚ್ಚರೇತ. ಇಲ್ಲಿ ಅದು ಮೂಢ ಶಬ್ದ ತಂದೆ ಇಲ್ಲ. ಚಿತ್ತನ್ನ ಸಿದ್ಧ ಮಾಡಬೇಕಾಗಿಲ್ಲ, ಚಿತ್ತಿ ಎನ್ನುವುದು ಸತ್ತನ್ನು ಸಿದ್ಧ ಮಾಡಬೇಕಾಗಿಲ್ಲ. ಸತ್ಯಂ ಎನ್ನುವುದು ಬ್ರಹ್ಮನನ್ನು ಸಿದ್ಧ ಮಾಡುತ್ತದೆ ಸ್ವತಂತ್ರವಾಗಿ. ಚಿತ್ ಎನ್ನುವುದು ಬ್ರಹ್ಮನನ್ನು ಸಿದ್ಧ ಮಾಡುತ್ತದೆ ಸ್ವತಂತ್ರವಾಗಿ. ಅನಂತಂ ಎನ್ನುವುದು ಬ್ರಹ್ಮನನ್ನು ಸಿದ್ಧ ಮಾಡುತ್ತದೆ ಯಾವುದೇ ಪರಿಸರದ ಸಹಾಯವನ್ನು ತೆಗೆದುಕೊಳ್ಳದೆ. ಅರ್ಥಾತ್ ಸತ್ತಿಗೆ ಅನಂತವನ್ನು ಸಿದ್ಧ ಮಾಡಬೇಕಾಗಿಲ್ಲ, ಅನಂತಕ್ಕೆ ಚಿತ್ತನ ಸಿದ್ಧ ಮಾಡಬೇಕಾಗಿಲ್ಲ. ಹೀಗಿದ್ದಾಗ ಕೇಳ್ಕೊಳ್ಳಿಸ್ಕೊಂಡ್ರೆ ಹೀಗಿದ್ದಾಗ ಸತ್ತನ್ನು ಗುರುತಿಸಿರಿ. ಹಾಗೆ ಗುರುತಿಸಿರಿ, ಹೂಗಳನ್ನು ಇಟ್ಕೊಂಡು, ಇದು ಕೆಂಪು, ಇದು ನೀಲಿ, ಇದು ಹಳದಿ, ಹೂಗಳನ್ನು ಇಟ್ಕೊಂಡು ಹೂಗಳು ಬದಲಾಗ್ತವೆ, ಇದೆ ಎನ್ನುವುದು ಬದಲಾಗುವುದಿಲ್ಲ. ಹೂಗಳು ಬದಲಾಗ್ತವೆ, ಇದೆ ಅನ್ನೋದು ಬದಲಾಗುವುದಿಲ್ಲ. ಯಾವ ಎದೆಯಲ್ಲಿ ಅದು ಇದೆ, ಯಾರ ಅಂತಕ್ಕನ್ನೋದು ಇದೆ ಅಂತ ನೀವೇನು ಹೆದರ್ಬಿಟ್ಟು ಇದೆ ಎನ್ನುವುದು ನೀ ಕಂಡ್ಕೊಂಡಿರುವೋ ಯಾರ ಎದೆಯಲ್ಲಿ ಇದೆ. ಹಾಗಾದ್ರೆ ಇದೆ ಅನ್ನುವುದು ಅಲ್ಲಿದೆಯೋ, ಇದೆ ಅನ್ನುವುದು ಇಲ್ಲಿದೆಯೋ? ಈ ಇದೆ ಎನ್ನುವ ಸತ್ಯ ಇದು ಅಂತಃಕರಣದಲ್ಲಿ ಇದೆ ಅನ್ನೋದು ಯಾರಿಗೆ ಇದೆ? ಯಾವುದು ಸಕಲ್ ಟೌನ್ ಸಂದೆ ಹೆಂಗಿರ್ಬಾರ್ದು? ನನ್ನಲ್ಲಿ ಇದೆ ಅನ್ನೋದು ಯಾರಿಗಿದೆ? ಕತ್ತಿ ಪ್ರತ್ಯ ಯಾಕಾಗ್ತಿರೋದು? ನಾನೇ ಇದೆ. ಹಾಗೆ ಸತ್ಯಂ ಯಾರು? ಅಪ್ಪ ಅಲ್ಲಿಗೆ ಬಿಟ್ಟಿದ್ದೇನು ಬಿಟ್ಬಿಡಿ. ಈಗ ನಾನು ಸತ್ಯ, ಸತ್ಯಂ ಬ್ರಹ್ಮ ಅಲ್ಲ. ಅರಿವು ತಪ್ಪದೆ ಇದೆ, ಎಚ್ಚರವನ್ನ ಕಳೆದುಕೊಳ್ಳದೆ ಇದೆ. ಎಚ್ಚರವನ್ನ ಕಳ್ಕೊಳ್ಳದೇನೆ ಇದೇನೋ, ಏನು ಎಚ್ಚರವೇ ಇದೇನೋ? ಕೆಲಸ ಮಾಡೋಣ. ಇದೆ ಅನ್ನೋದು ಬ್ರಹ್ಮನ್ನು ಸಿದ್ಧ ಮಾಡಿ ಹೊರಟೋಯ್ತು. ಈಗ ಎಚ್ಚರವಾಗಿ ಇದ್ದೀನಿ ಅಂತ ಹೇಳಿದ್ರಲ್ಲ, ಅಲ್ಲಿ ಇದೆ ಅನ್ನೋದನ್ನು ಬಿಟ್ಬಿಡಿ. ಎಚ್ಚರ ಮಾತ್ರ ಅಲ್ಲಿ ಹೆಂಗೆ ಇದೇನಿ ಅನ್ನುವ ಸತ್ಯ ಮಾತ್ರ, ಹಂಗೆ ಇಲ್ಲಿ ಅರಿವು ಎನ್ನುವ ಮಾತ್ರ, ಚಿತ್ತ ಮಾತ್ರ ಇದನ್ನು ಬಿಟ್ಬಿಡಿ. ಸತ್ಯಂ ಬ್ರಹ್ಮ, ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ ಇದ್ಬಿಡಿ. ಈಗ ಅನಂತ ಬ್ರಹ್ಮ ಸ್ವತಂತ್ರವಾಗಿ. ಅನಂತಂ ಶಬ್ದ ಏನು ವಿಚಾರಿಸೋದು? ವಿಚಾರಿಸೋ ಬಿಗಿನಿಂಗ್ ಲೆಸ್ ಎನ್ ಹೌದು, ಬಿಗಿನಿಂಗ್ ಲೆಸ್ ಎನ್ ಆದಿರಹಿತ ಅಂತರಹಿತ ಯಾರು ಇಮ್ಮಿಡಿಯೇಟ್ ಉತ್ತರ ಕೊಡ್ತೀರಿ? ನಾನು ಅಂತ ಹೇಳಿ ಆದಿರಹಿತ ಅಂತರಹಿತ ಯಾವ ನೈಕ ಆದಿರಹಿತ ಅಂತರಹಿತ ಗೋಡೆ ಆದಿರಹಿತ ಅಂತರಹಿತ ಪಟಪಟಾದಿಗಳು ವೃತ್ತಿ ಆದಿರಹಿತ ಅಂತರಹಿತ ಮನಸ್ಸು ಬುದ್ಧಿ ಪ್ರಾಣ. ಮತ್ತು ಇದು ಯಾರಿಗೆ ಹೋಗ್ತದೆ ಶಬ್ದ? ಆದಿರಹಿತ ಅಂತರಹಿತ ಶಬ್ದ ಯಾರಿಗೆ ಹೋಗ್ತದೆ? ಪ್ರಾಣ ಆದಿರಹಿತ ಅಂತರಹಿತ ಭಾವನೆಗಳು, ಅನಿಸಿಕೆಗಳು, ಫೀಲಿಂಗ್ಸ್. ಹಾಗಾದ್ರೆ ಈ ಶಬ್ದವೇನಿದೆ ಯಾವುದದು? ಯಾವುದಕ್ಕೆ ಸಾಕ್ಷಿ? ವಿಚುವನಿದ್ದು ಸಾಕ್ಷಿಯಾಗಿ ಶರೀರ ಮನಸ್ಸು ಬುದ್ಧಿ ಎಲ್ಲದಕ್ಕೂ ಸಾಕ್ಷಿ, ಅವಸ್ಥಾತ್ರಗಳ ಸಾಕ್ಷಿ, ಅವುಗಳೆಲ್ಲವನ್ನು ಅನಾತ್ಮ ಅಂತ ಬೇರೆ ಮಾಡಿಬಿಟ್ಟಲ್ಲ, ನಿವೃತ್ತನಾಗಿ ಎದೊಂದು ಸೇ ನಾನು ಇನ್ನೂ ಎದುರಿಸಿದೆ ಅಹಂಕಾರ ತೆಗೆದು ಇಗೋ. ಅದು ಇಗೋ ಅಲ್ಲ, ಅದು ಅಹಂಕಾರ ಅಲ್ಲ. ಯು ನೀಡ್ ಟು ಸೀ ದಿ ಡೆಪ್ತ್ ಆಫ್ ಇಟ್. ಜಾಲಾಡ್ಬಿಡ್ರಿ ಶಬ್ದಗಳನ್ನ. ಡೋಂಟ್ ಕೀಪ್ ದಮ್ ಹ್ಯಾಂಗಿಂಗ್. ಸತ್ಯಂ ಜಿಜ್ಞಾಸ ಮಾಡಿದ್ವಿ, ನಾನು ಅನ್ನೋದು ಅಂತ್ಯಗೊಳ್ಳಿ. ಜ್ಞಾನಂ ಜಿಜ್ಞಾಸ ಮಾಡಿದ್ವಿ, ನಾನು ಅನ್ನೋದು ಅಂತ್ಯಗೊಳ್ಳಿ. ಅನಂತಂ ಜಿಜ್ಞಾಸ ಮಾಡಿದ್ವಿ, ನಾನು ಸತ್ ನಾನು ಚಿತ್ ನಾನು ಅನಂತ ಸತ್ತು ಚಿತ್ತ ಆನಂದವೇ ನಾನು. ಆ ಶಬ್ದ ಸಚ್ಚಿದಾನಂದಂ, ಇದೊಂದು ಎರಡು ನೂರು ಇರಬಹುದಾ? ಎಷ್ಟು ಜೀವರಾಶಿಗಳಿದ್ದಾರೆ? ಅಷ್ಟು ಜೀವ, ಅಷ್ಟು ಸಚ್ಚಿದಾನಂದಗಳು ಇರಬಹುದಾ? ಅಲ್ಲೊಂದು ಆತ್ಮ, ಇಲ್ಲೊಂದು ಆತ್ಮ, ಇಲ್ಲೊಂದು ಆತ್ಮ, ಅನೇಕ ಆತ್ಮಗಳು. ಎರಡು ಮಾಡಲಾಗದ ಒಂದು, ಎರಡು ಎರಡು ಮಾಡಲಾಗದ ಒಂದು, ಎರಡು ಇಲ್ಲದೆ ಇರುವ ಒಂದು, ಎರಡು ಭೇದಗಳನ್ನು ಮಾಡದೇ ಇರುವಂತ ಒಂದು. ಅದ್ವಯಂ ಸಚ್ಚಿದಾನಂದಂ ಅದ್ವಯಂ. ಆಯ್ತು ಬಿಡಿ ಸ್ವಾಮಿ, ನೀವು ಎರಡು ಮಾಡಬೇಡ್ರಿ, ಮೂರು ಮಾಡಬೇಡ್ರಿ. ಎರಡು ಆಗಿತ್ತಂದ್ರೆ ಕೇಳ್ಕೊಳ್ಳಿ, ಭಾರಿ ಮಜಾ ಇದೆ. ಎರಡು ಆಗಿತ್ತಂದ್ರೆ ಒಂದು ಹೊರಗಿದೆ, ಒಂದು ಹೊರಗಿದೆ ಅಂತ ಆಗ್ತದೆ. ಒಂದು ಮೇಲಿದೆ, ಒಂದು ಕೆಳಗಿದೆ ಅಂತ ಆಗ್ತದೆ. ಎರಡಿಲ್ಲ, ಮೂರಿಲ್ಲ, ನೂರಿಲ್ಲ, ಸಾವಿರಿಲ್ಲ, ಇದು ಒಂದೇ ಒಂದು. ಹಾಗಾದ್ರೆ ಎಲ್ಲಿ ಸಾಧ್ಯ? ಎಲ್ಲೆಲ್ಲೂ ಅದನ್ನು ಇಲ್ಲ, ಅವನ್ನ ನೋಡೋಣ ಅಂತ. ಆದ್ರೆ ಒಂದು ಮಾತ್ರ ಸತ್ಯ, ಮೇಲೆ ಇಲ್ಲ ಅಂತ ಇಲ್ಲ, ಕೆಳಗೆ ಇಲ್ಲ ಅಂತ ಇಲ್ಲ, ಅಕ್ಕ ಪಕ್ಕ ಇಲ್ಲ ಅಂತ ಇಲ್ಲ, ಒಳಗೆ ಇಲ್ಲ ಅಂತ ಇಲ್ಲ, ಹೊರಗೆ ಇಲ್ಲ ಅಂತ ಇಲ್ಲ. ತಿರ್ಯಕ ಊರ್ಧಂ ಅಧಃ ಪೂರ್ಣಂ ಸಚ್ಚಿದಾನಂದಂ ಅದ್ವಯಂ ಅನಂತಂ ನಿತ್ಯಂ ಏಕಂ ಎತ್ತದ. ಅವೆಲ್ಲ ಶಬ್ದವು ಅನಂತಂ, ಅದನ್ನ ನಾವು ತೋರಿಸಿದ್ವಿ. ನಿತ್ಯಂ ಮೂರು ಕಾಲದಲ್ಲಿ ಸದಾ ಇದ್ದದ್ದೇ ಆಗಿದೆ. ಏಕಂ ಅನೇಕ ಭೇದವನ್ನು ಹೊರತುಪಡಿಸಿ ಒಂದೇ ಒಂದಾಗಿದೆ. ಎತ್ತಕ ಸದ್ ಬ್ರಹ್ಮ ಅಹಂ ಇತಿ ಅವಧಾರಯಿ. ಸದ್ ಬ್ರಹ್ಮ ಇತಿ ಅವಧಾರಯಿ, ಅದನ್ನು ಬ್ರಹ್ಮ ಎಂದು ನಿರ್ಧರಿಸಿಕೋ. ಅತದ್ವ್ಯಾವೃತ್ತಿ ರೂಪೇಣ ಅಖಂಡಾನಂದಮೇಕಂ ಯತ್ ಬ್ರಹ್ಮೇತ್ಯವತಾರಯೇ. ಸಾಕ್ಷಿ ಅನ್ನುವ ಶಬ್ದ, ವಾಟ್ ಹ್ಯಾಸ್ ಬೀನ್ ವಿಟ್ನೆಸ್ಡ್ ಅನ್ನೋದು ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಸಾಕ್ಷಿ. ಅವಸ್ಥಾಸ್ತ್ರಗಳಿಗೆ ಸಾಕ್ಷಿ. ಈ ಅವಸ್ಥಾಸ್ತ್ರಗಳು ಇವೆಯಾ? ಇವೆಂದ್ರೆ ಅವಸ್ಥಾಸ್ತ್ರಗಳು, ಅವಸ್ಥಾಸ್ತ್ರಗಳು ಆರೋಪಿತವೋ ವಾಸ್ತವಿಕವೋ? ಯಾವುದು ಆರೋಪಿತ ಅದನ್ನು ಇದೆ ಅಂತ ಡಿಫೈನ್ ಮಾಡ್ಲಿಕ್ಕಾಗುವುದಿಲ್ಲ. ಸ್ವಾಮಿ, ಆರೋಪಿತವಾದದಕ್ಕೆ ನಾನು ಸಾಕ್ಷಿ. ಓಕೆ ಫೈನ್, ಒಂದು ಕೆಲಸ ಮಾಡೋಣ. ಅದು ಯಾವುದಕ್ಕೆ ನೀವು ಸಾಕ್ಷಿ ಆಗಿದೆಯೋ ಅದನ್ನು ಫಾರ್ ಟೈಮ್ ಬೀಂಗ್ ಪರ್ಫೆಕ್ಟ್ ಸಲ್ಲಿಸ್ಬಿಡು. ಈಗ ಹೇಳು, ನಾ ಇಲ್ಲೇ ಇಲ್ಲ ಅಂತ ಹೇಳಿ. ಈ ಪುಸ್ತಕಕ್ಕೆ ನಾನು ಸಾಕ್ಷಿ. ಓಕೆ, ಒಂದು ಈ ಪುಸ್ತಕ ಸಲ್ಲಿಸ್ಬಿಡು. ನಾನಿಲ್ಲ, ಸಾಕ್ಷ್ಯವನ್ನ ಇಟ್ಟುಕೊಂಡು ನಾನು ಸಾಕ್ಷಿ ಆಗಬೇಕಾಗಿಲ್ಲ. ಹಾಗೆ ನಾನೇನು ಸಾಕ್ಷ್ಯ ಇತ್ತು, ನಾನು ಸಾಕ್ಷಿ ಅಂತ ಹೇಳ್ಕೊಂಡೆ. ಆ ಸಾಕ್ಷ್ಯ ಇಲ್ಲದೆ ಹೋದರೆ ನಾನು ಸಾಕ್ಷಿ ಅಲ್ಲ ಅಂತಲ್ಲ. ಆದ್ರೆ ಸಾಕ್ಷಿ ನಾನು, ಸಾಕ್ಷ್ಯದಿಂದಾಗಿ ಸಾಕ್ಷಿ. ಸಾಕ್ಷ್ಯ ಅನ್ನೋದು ಇಲ್ಲದೆ ಹೋದರೆ ನಾನಿಲ್ಲ, ಆಗೋದಿಲ್ಲ, ನಾ ಇದ್ದೇನೆ. ಹಾಗೆ ಏನು ಎಚ್ಚರ ಮಾತ್ರ, ಪ್ಯೂರ್ ಕಾನ್ಶಿಯಸ್ನೆಸ್, ಕಂಟಾಮಿನೇಟೆಡ್, ಅಸೋಸಿಯೇಟೆಡ್, ಐಡೆಂಟಿಫೈಡ್ ಏನೂ ಇಲ್ಲ ಅಲ್ಲಿ. ವಿಟ್ನೆಸ್ಡ್ ಕೇವಲ ಎಚ್ಚರ ಮಾತ್ರ. ದಟ್ಸ್ ವಾಟ್ ಯು ಆರ್ ಅಂಡ್ ಎವರ್ ಸಿನ್ಸ್ ವಿ ಆರ್ ಟೆಲಿಂಗ್ ದಿಸ್. ಎಚ್ಚರ ಮಾತ್ರ, ಅರಿವು ಮಾತ್ರ. ಯಾವುದನ್ನೂ ಬಯಸದೇ ಇದ್ದ ಅರಿವು, ಅರಿವು ಅರಿವಾಗಿ ಇರಲು ಇನ್ನೊಂದು ಯಾವುದರ ಬಯಕೆಯೂ ಇಲ್ಲ, ಇನ್ನೊಂದು ಯಾವುದರ ಅಪೇಕ್ಷೆಯೂ ಇಲ್ಲ, ಇನ್ನೊಂದು ಯಾವುದರ ಅವಲಂಬನೆಯೂ ಇಲ್ಲ. ಅವಲಂಬನೆ ಇದ್ದಂತಾದ್ರೆ ಪರತಃ ಸಿದ್ಧಂ, ಸಾಕ್ಷಿ ಪರತಃ ಸಿದ್ಧಂ. ಆತ್ಮ ಸ್ವತಃ ಸಿದ್ಧ. ಅರಿವು ನಾನು, ನಾನು ಅರಿವು ಅನ್ನುವ ಒಂದೇ ಒಂದು ಸಂಗತಿಯನ್ನು ಬಿಟ್ಟು ಇನ್ನು ಎಲ್ಲೂ ನಾನು ನನ್ನನ್ನು ಕಾಣುವ ಆತ್ಮನೇವ ಆತ್ಮನ ದುಷ್ಟ. ಅವತಾರೆಯೇ ಅರಿವೇ ನಾನು ಅನ್ನುವುದನ್ನ ನಿಶ್ಚಯಿಸಿಕೋ. ಧಾರೆಯೇ ಅವತಾರೆಯೇ ಅವ ಪ್ರತಿಕ್ಷದ ಚೆನ್ನಾಗಿ ನಿಶ್ಚಯಿಸಿ ಕಲ್ಪಬೇಡದನ. ವೇದಾಂತೈ ಅತ್ವಯಂ ಲಕ್ಷ್ಯತೆ. ಹಾಗೆ ಅತತ್ ವ್ಯಾವೃತ್ತಿ ರೂಪೇಣ ನೇತಿ ನೇತಿ ನೇತಿ ಎನ್ನುವುದರ ಮೂಲಕವಾಗಿ ವೇದಾಂತದ ಮಾರ್ಗದರ್ಶನದಲ್ಲಿ ಸಿದ್ಧವಾಗ್ತದೆ. ಏನಂತ ಸಿದ್ಧವಾಗ್ತದೆ? ಅದ್ವಯಂ ಅಖಂಡ ಆನಂದಂ ಏಕಂ ನೇತಿ. ಟು ನೆಗೇಟ್ ಸಮಥಿಂಗ್ one needs to exist. ಇಲ್ಲದೆ ಇರುವುದನ್ನ ಇಲ್ಲದೆ ಇರುವುದು ನಿರಾಕರಿಸಲಾರದು. A non-existent ಏನಿದೆಯೋ ಅದು ಇನ್ನೊಂದು ನಾನ್ ಎಕ್ಸಿಸ್ಟೆಂಟ್ ನ ನಿರಾಕರಿಸಲಾಗದು. ಹೇಗೆ ಮೊಲದ ಕೊಂಬುಗಳನ್ನ ಮನುಷ್ಯನ ಕೊಂಬುಗಳು ನಾಶ ಮಾಡುತ್ತವೆ, ಸಸವಿಷಾಡ ಮೊಲದ ಕೊಂಬನ್ನ ಮನುಷ್ಯನ ಸ್ಟ್ರಾಂಗ್ ಅಲ್ಲ ಇವನು ಮೊಲ ಸಣ್ಣದಿಷ್ಟೇ, ಮೊಲದ ಕೊಂಬನ್ನ ಮನುಷ್ಯನ ಕೊಂಬು ನಾಶ ಮಾಡುತ್ತದೆ. ಸಾಧ್ಯವಿದೆಯೋ? ಯಾಕಿಲ್ಲ? ಅದು ನಾನ್ ಎಕ್ಸಿಸ್ಟೆಂಟು, ಇದು ನಾನ್ ಎಕ್ಸಿಸ್ಟೆಂಟು, ಅಂದ್ರೇನು ಟೋಟಲಿ ನಾನ್ ಎಕ್ಸಿಸ್ಟೆಂಟು. ಹಾಗಾದ್ರೆ ನಿರಾಕರಿಸಲಿಕ್ಕಾಗಿ ಒಂದು ಇರಬೇಕಾಗ್ತದೆ, ಅದು ಎರಡು ಇರಬೇಕು. ಈಗ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳು ನಾನಲ್ಲ, ಇಲ್ಲಿ ಎರಡು ಇವೆ ಅಂತಿಟ್ಕೊಂಡಂತೆ, ನಾನು ಇದ್ದೇನೆ ಮತ್ತು ನಿರಾಕರಿಸಬೇಕಾದಂತಹ ವಿಷಯಗಳು ವಸ್ತುಗಳು ಇವೆ ಅಂತ. ಈ ಎರಡು ಇವೆ ಅಂತ ಲೆಕ್ಕಾಗಿ ಹಾಕೊಂಡ್ರೆ ನೀನು ಹೇಗಿದೆಯೋ ಹಾಗೆ ಈ ಕನ್ನಡಕವೂ ಇದೆ. ಇದನ್ನ ಹೇಗೆ ನಿರಾಕರಿಸ್ತೀಯ? Unless in your knowledge. Only knowledge you can negate. ನನಗೆ ಘಟವನ್ನು ನಿರಾಕರಿಸಬೇಕಾದರೆ ನಾನು ಜ್ಞಾನ ವಿವೇಕದಿಂದಲೇ ಘಟವನ್ನು ನಿರಾಕರಿಸಬಹುದೇ ವಿನಃ ಅದನ್ನು ಬಿಟ್ಟು ಬೇರೆ ಇದೆ ಅಂತ ಅರ್ಧಷ್ಟಕ್ಕೆ ನಿರಾಕರಿಸಲಿಕ್ಕಾಗೋದಿಲ್ಲ. ಏಕೆಂದ್ರೆ ಅದಕ್ಕೆ ನಾನು ಇರುವುದು ಎಷ್ಟು ಸತ್ಯವೋ ಹಾಗೆ ನನಗೆ ಅದು ಕೂಡ ಇರುವುದು ಸತ್ಯ. ಆದ್ರೆ ಇಲ್ಲಿ ನಿರಾಕರಣೆ ಮಾಡಬೇಕು, ಏಕೆ ಅದು ನಾನಲ್ಲ, ಘಟವು ನಾನಲ್ಲ, ಕನ್ನಡಕ ನಾನಲ್ಲ, ಮೈಕ್ ನಾನಲ್ಲ, ಅದನ್ನು ನಿರಾಕರಣೆ ಮಾಡಬೇಕದನ್ನ ಹೇಗೆ ಮಾಡ್ತೀರಾ? ಅದು ಒಂದಿದೆ, ನಾನೊಂದಿದ್ದೇನೆ, ನಿರಾಕರಣೆ ಹೇಗೆ ಮಾಡ್ತೀರಾ? ವಿವೇಕದಿಂದ ಮಾತ್ರ. ಅತದ್ವ್ಯಾವೃತ್ತಿ ರೂಪೇ ನೇತಿ ನೇತಿ ಈ ಭಾವದಲ್ಲಿ ಅದನ್ನು ನಿರಾಕರಿಸಬೇಕು. ಅತದ್ವ್ಯಾವೃತ್ತಿ ರೂಪೇಣ ವೇದಾಂತ ಇದು ಲಕ್ಷತೆ. ಆವಾಗ ವೇದಾಂತದ ಉಪದೇಶಗಳು ಲಕ್ಷತೆ. ಇನ್ ಲಕ್ಷತೆ ಅದ್ವಯಂ ಲಕ್ಷತೆ, ಎರಡಿಲ್ಲದೆ ಇರುವಂತಹ ಸತ್ಯವನ್ನ ತೋರಿಸುತ್ತದೆ. ಬಿಡ ಹೋ ಶರೀರ ಬಿಡ ಪ್ರಾಣ ಬಿಡ ಅಂದ್ರೆ ಪ್ರಾಣ ನಾನಲ್ಲ. ಆ ವಿಡಿಯೋ ಕ್ಲಿಪ್ಪಿಗೆ ಈಗ ಒಂದಿಟ್ಟ ಕ್ರಾಶ್ ಬಿಡಿ ಎಲ್ಲ ಏನ್ ಸ್ವಾಮ ಪ್ರಾಣ ಇಲ್ಲ ಅಂತ. ಪ್ರಾಣಾತ್ಮ ನಾನಲ್ಲ, ಪ್ರಾಣದ ಚಲನೆಯನ್ನು ಗುರುತಿಸುವಂತಹ ಮನೋ ಆತ್ಮ ಅದು ಕೂಡ ನಾನಲ್ಲ. ನೆಲ್ಲಿ ನಿಶ್ಚಯಿಸುವಂತಹ ಬುದ್ಧಾತ್ಮ ಸೂಕ್ಷ್ಮದಲ್ಲಿ ಸೂಕ್ಷ್ಮ ಹೀಗೆಯೇ ನಿರಾಕರಿಸ್ತಾ ನಿರೂಪಿಸ್ತಾ ಬಂದಿದ್ದಾದರೆ ಕೇವಲ ಅದ್ವಯಂ ಎರಡಿಲ್ಲದೆ ಇರುವಂತಹ ನನ್ನ ಇರುವಿಕೆಯು ನನಗೆ ಸ್ಪಷ್ಟವಾಗ್ತದೆ. ಹೇಗಿರ್ತದದು? ಅಖಂಡ ಆನಂದಂ ಏಕಂ ತುಂಡುರಹಿತ, ಕೇವಲ ಅಖಂಡವಾದ ಆನಂದವಿದ್ದರೆ ಅತೃಪ್ತ ಭಾವ ಇಲ್ಲದೇ ಇದ್ದಂತಹ deliberately you can bring that word, there is no problem. Atyupta bhava ittare dukkha. Atyupta bhava ittare ananda. Sani, ananu ennu arivinandhi, atyupta bhava ittare engeyati rannu. Very simple. Exactly. ಯಾವುದಕ್ಕೆ ಮಿತಿ ಇದೆಯೋ ದುಃಖದ ಮೂಲ ಅತೃಪ್ತ ಭಾವ, ಇದು ದುಃಖದ ಮೂಲ. ಅತೃಪ್ತ ಅನ್ನುವಂತ ಸ್ಥಿತಿ ಏನಿದೆಯೋ ಅದು ಎಲ್ಲ ದೃಷ್ಟಿಯಿಂದಲೂ, ಕಾಲದಿಂದಲೂ, ದೇಶದಿಂದಲೂ, ವಸ್ತುದಿಂದಲೂ ಅದು ಏನಾಗುತ್ತದೆ, ಅತೃಪ್ತವಾಗುತ್ತದೆ. ಹೀಗಾಗಿ ಕಾಲದಿಂದ ಅತೃಪ್ತವಾಗಿದ್ದರಿಂದಾಗಿ ಹುಟ್ಟು ಸಾವುಗಳ ಕನ್ಕ್ಲೂಷನ್ ಬಂದದ. ದೇಶದಿಂದ ಅತೃಪ್ತವಾಗಿದ್ದರಿಂದಾಗಿ ಆಶೆ ನಿರಾಶೆಗಳು, ವಸ್ತುವಿನಿಂದ ವಸ್ತು ಸ್ವರೂಪದಿಂದ ಅತೃಪ್ತವಾಗಿದ್ದರಿಂದಾಗಿ ಮರಣದ ಭಯ, ನಾಶದ ಭಯ. ಅರ್ಥಾತ್ ಈ ಅತೃಪ್ತಿ ಅನ್ನುವಂಥದ್ದು ಎಲ್ಲ ನೋವುಗಳು, ಎಲ್ಲ ದುಃಖಗಳಿಗೆ ಮೂಲ ಬೀಜ. ಶಾಸ್ತ್ರ ಹೇಳ್ತದೆ, ತೋರಿಸಿಕೊಡ್ತದೆ, ನಾನು ಅತೃಪ್ತ ಅನ್ನುವುದು ನಿನ್ನ ಎಲ್ಲ ದುಃಖಕ್ಕೆ ಮೂಲವಾಗಿದೆ. ಆದ್ರೆ ನೀನು ಅತೃಪ್ತನಲ್ಲ, ನೀನು ಅನಂತ, ಅರ್ಥಾತ್ ಪೂರ್ಣ. ನೀನು ಪೂರ್ಣರಾಗಿದ್ದರಿಂದಾಗಿ ಆನಂದ, ಅಖಂಡ ಆನಂದಂ ಏಕಂ. ಎಷ್ಟು ಆನಂದ? ಮೂರ್ನಾಲ್ಕು ಆನಂದದ ವಿಷಯಗಳು ಸಾವಿರ ಇರಬಹುದು, ಆದ್ರೆ ಆನಂದ ಏಕಂ. ಒಂದು ವ್ಯವಹಾರದಲ್ಲಿ ಕೂಡ ನೋಡಿ, ಜಾಮೂನ್ ಆನಂದ ದೊಡ್ಡದು, ಧಾರವಾಡ ಕ್ರೀಡಾ ಆನಂದ ದೊಡ್ಡದು, ಎರಡರಲ್ಲಿ ಯಾವುದು ದೊಡ್ಡ ಆನಂದ? ಸೂರ್ಯೋದಯದ ಆನಂದ ಶ್ರೇಷ್ಠವು, ಹುಣ್ಣಿಮೆಯ ಚಂದ್ರನ ಆನಂದ ಶ್ರೇಷ್ಠ. ಆನಂದದಲ್ಲಿ ಶ್ರೇಷ್ಠ ಕನಿಷ್ಠ ಅಂತ ಇರೋದಿಲ್ಲ, ಆನಂದ ಆನಂದ ಅಷ್ಟೆ. ಇನ್ನು ನೀನಂತೂ ಅನಂತ, ನಿನ್ನದು ಎರಡು ಮೂರು ನೂರು ಅಂತೂ ಇಲ್ಲೇ ಇಲ್ಲ. ಆದ್ದರಿಂದ ಏಕಂ ಆನಂದಂ ಎತ್ತದ ಸತ್ ಬ್ರಹ್ಮ ಇತಿ ಅವತಾರಯೇತ. ಧ್ಯಾನದ ಆ ಸ್ಥಿತಿಯಲ್ಲಿ ಆ ಬ್ರಹ್ಮನು ನಾನೇ ಅನ್ನುವುದನ್ನ ನೀನು ನಿಶ್ಚಯಿಸಿಕೋ. ಅಖಂಡಾನಂದ ರೂಪಸ್ಯ ಮತ್ತೆ ಸಿಕ್ಕಿದ ಮತ್ತೆ ನಡ್ಕೊಂಡ, ಮತ್ತೆ ಕೊಟ್ಟಿದ್ರು ಮತ್ತೆ ಸಿಕ್ಕಿದ್ರು ಮತ್ತೆ ನಡ್ಕೊಂಡು. ಆ ಫ್ರೆಂಡ್ ಬಂದ, ಏನ್ ಮಾಡ್ತಾ ಇದೀಯೋ ನೆಲ ನಡ್ತದೆ, ನೆಲ ಏನ್ ನೆಲ, ಅಮೃತ ಸಿಕ್ಕದೆ ನನಗಿಲ್ಲಿ, ನಾ ಅಮೃತ ನೆಕ್ತಾ ಇದ್ದೀನಿ ಅಂತ. ಮನೆಯನ್ನು ಕೊಟ್ಟಿಲ್ಲ ಅಲ್ಲು ನಕ್ಕೊಟ್ಟು ಬಾಕದ ಉಲ್ಟ ಇಟ್ಕೊಂಡಿದ್ವಿ. ಅದರೊಳಗಿರೋದೇನ್ಸಪ್ಪ ಸೋರಿ ಕೆಳಗೆ ಬಿದ್ದಾಗ ಅದನ್ನು ನೆಕ್ಕಿ ಆನಂದ ಅಲ್ಲಿದೆ ಅಂತ ತಿಳ್ಕೊಂಡಿಲ್ಲಪ್ಪ ನೀನು. ಆನಂದ ಅಲ್ಲಿ ಇಲ್ಲ, ಇಲ್ಲಿದೆ, ಅದು ನಿಮ್ಗೆ ನಿಮ್ಗೆ ಆನಂದ. ಆನೆಸ್ಟ್ಲಿ ನಾವು ಬಾಯಿಂದ ಉಗುಳ್ತೀವಿ, ಅದು ನೆಕ್ಕಿ ಆನಂದದ ಅಂತ ಹೇಳ್ತೀವಿ. ಕಣ್ಣಿನಿಂದ ನಮ್ಮದೇ ಆನಂದವನ್ನು ಉಗುಳ್ತೀವಿ, ಆ ದೃಶ್ಯ ಚಂದಿದೆ ಅಂತ ಹೇಳ್ತೀವಿ. ಕಿವಿಯಿಂದ ನಮ್ಮದೇ ಆ ಆನಂದವನ್ನು ಉಗುಳ್ತೀವಿ, ಆ ಡ್ಯಾನ್ ಡ್ಯಾನ್ ಡ್ಯಾನ್ ಡ್ಯಾನ್ ಡ್ಯಾನ್. ಅಲ್ಲಿ ಆನಂದ ಹಾಡ್ತೀವಿ, ಎಲ್ಲಿದೆ ಆನಂದ? ಇವೆಲ್ಲ ಒಂದು ಅಂಶ ಮಾತ್ರ, ಇವೆಲ್ಲ ಬ್ರಹ್ಮಾನಂದದ ಒಂದು ಅಂಶ ಮಾತ್ರ. ಪತಿ ಪತ್ನಿ ಸುತಾದಯ ಐಶ್ವರ್ಯ ಧನ ಕನಕಾದಿಗಳು ಪ್ರಸಿದ್ಧಿಗಳು ಅಂತಸ್ತುಗಳು ಎಲ್ಲವೂ ಇವು ಒಂದು ಅಂಶ ಮಾತ್ರ. ಏನ್ ಹೇಳಬೇಕು, ದೇವತಾದಿಗಳ ಆನಂದ ಅಂತ ಇದೆಯಲ್ಲೋ ಅದು ಕೂಡ ಬ್ರಹ್ಮನ ಒಂದು ಅಂಶ. ಒಂದೇ ಒಂದು ಅಂಶವನ್ನ ಲೈಫ್ ಪೂರ್ತಿ ಅನುಭವಿಸ್ಬೇಕು ಅಂತ ಕಾಪಾಡಬೇಕು ಮಾಡ್ತೀವಿ. ಒಂದು ಅಂಶ ಮಾತ್ರ ತಗೋ ಬ್ರಹ್ಮಾನಂದ ಕೊಡ್ತೇನೆ ನಿನಗೆ. ಏನಂದ್ರೆ ಸ್ವಾಮಿ, ಬ್ರಹ್ಮಾನಂದ ಅಂದ್ರೆ ಜಾಮೂನ ಆನಂದ ಇದ್ದಂಗಿರ್ತದ? ಯಾವ ಜಾಮೂನ ಆನಂದ ಮಾತಾಡ್ತೀನಿ ನೀನು? ನಿನ್ನದೇ ಆದ ಆನಂದ ನಾಡಿಗಳು ಕೂತ್ಕೊಂಡು. ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ, ಸರಿಯಾದ ಟೈಮ್ಗೆ ಸರಿಯಾದ ಉದಾಹರಣೆ ನೆನಪಾಗುತ್ತೆ. ಅಖಂಡ ಆನಂದ ರೂಪಸ್ಯ ಸಸ್ಯ ಆನಂದನ ವಾಶ್ರಿತ ಆನಂದಲೌ ಆಶ್ರಿತ ಲವ ಸಾರಿ ಲವ ಆನಂದಲ ಆನಂದ ಲವ ಆಶ್ರಿತ ಸಸ್ಯ ಆನಂದ ಲವ ಆಶ್ರಿತ ಅಖಂಡ ಆನಂದ ರೂಪಸ್ಯ. ಇಲ್ಲ ಬ್ರಹ್ಮಾನಂದ ಎಂತ ಆನಂದ ಇದು ಅಂತಂದ್ರೆ ಅಖಂಡ ಆನಂದ. ಈ ಬ್ರಹ್ಮಾನಂದ ಸೃಷ್ಟಿಕರ್ತ ಸಚ್ಚಿದಾನಂದಂ ಬ್ರಹ್ಮ, ಯಾವ ಶಬ್ದ ಅಂತಂದ್ರೆ ಸಚ್ಚಿದಾನಂದ ಅನ್ನ ಸೃಷ್ಟಿಕರ್ತ ಅನಂತ ಅಂದ್ರೆ ಸೃಷ್ಟಿಯ ದೃಷ್ಟಿಯಿಂದ ಸೃಷ್ಟಿಕರ್ತ ಅಷ್ಟೇ, ಸೃಷ್ಟಿಯ ದೃಷ್ಟಿಯಿಂದ ಸೃಷ್ಟಿಕರ್ತ, ಪ್ರಜೆಗಳ ದೃಷ್ಟಿಯಿಂದ ಪ್ರಜಾಪತಿ. ಈ ಎಲ್ಲ ದೃಷ್ಟಿಕೋನ ಬಿಟ್ಟುಬಿಟ್ರೆ ಅಖಂಡ ಆನಂದ ಕೇವಲ ಬ್ರಹ್ಮ. ಹೌದೋ ಅವನ ಆನಂದದ ಲವ ಆಶ್ರಿತ ಇವೆಲ್ಲ ಏನ್ ಆನಂದಗಳವ, ದೇವತಾದಿಗಳ ಆನಂದ, ಇವುಗಳನ್ನು ನಾವು ತಾರತಮ್ಯೇನ ಭವಂತಿ ಆನಂದಿನ ಅಖಿಲಾಹ. ನಮ್ಮ ಜೀವನದಲ್ಲಿ ಏನೇನು ಆನಂದಗಳನ್ನು ಅನುಭವಿಸ್ತಾ ಇದ್ದೇವೋ ಇವತ್ತು ತಾರತಮ್ಯವಾಗಿ ವಿಚಾರ ಮಾಡಿ ನೋಡಿದ್ದಾದರೆ ಆ ಭಗವಂತನ ಆ ಬ್ರಹ್ಮನ ಆ ಸೃಷ್ಟಿಕರ್ತನ ಆನಂದದ ಒಂದು ಲವ ಮಾತ್ರ, ಒಂದು ಅಣು ಮಾತ್ರ. ತಾರತಮ್ಯನ ದೃಷ್ಟಿಕೋನದಿಂದ ನೋಡಿದ್ದಾದರೆ, ಯಾವ ದೃಷ್ಟಿಕೋನದಿಂದ? ಆ ಬ್ರಹ್ಮನ ಸೃಷ್ಟಿಕರ್ತ ಬ್ರಹ್ಮನ ದೃಷ್ಟಿಕೋನ ನೋಡಿದ್ದಾದರೆ ಒಂದರ್ಥ ಸಚ್ಚಿದಾನಂದಂ ಅಖಂಡಂ ಆನಂದಂ ಬ್ರಹ್ಮ. ಆ ಒಂದು ದೃಷ್ಟಿಕೋನ ನೋಡಿದ್ದಾದ್ರೆ ಇವೆಲ್ಲ ಏನು ಸಂಸಾರದ ಸಣ್ಣ ಪುಟ್ಟ ಆನಂದಗಳಿವೆ, ಇವೆಲ್ಲ ಒಂದು ಅಂಶ ಮಾತ್ರ. ಬಿಡು ಆ ಹುಚ್ಚು, ಬ್ರಹ್ಮನಿಗಳಿಗೆ ಮುಖ ಮಾಡು. ಸದ್ಯುಕ್ತ ಮಖಿಲಂ ವಸ್ತು ವ್ಯವಹಾರಸ್ತದಂಬಿತ ತಸ್ಮಾ ಸರ್ವಗತಂ ಬ್ರಹ್ಮ